45 ದಿನಗಳಿಗೆ ಒಂದು ಬ್ಯಾಚ್ ತರ ಮಾಡ್ಕೊಂಡು ಬರ್ತಾ ಇದ್ದೀರಿ. ಇದು ನಿಮಗೆ ಲಾಭದಾಯಕ ಅಂತ ಅನ್ಸಿದೆ. ಇರೋಂತ 9 ಎಕರೆ ಪ್ರದೇಶದಲ್ಲಿ ತೆಂಗಿನ ಸಸಿಗಳನ್ನು ಹಾಕಿದ್ದೀರಿ, ಸಿಲ್ವರ್ ಓಕ್ ಮರಗಳಿದೆ, ಜೊತೆಗೆ ತರಕಾರಿ ಬೆಳೆಗಳು ಕರಿ ಬದನೆ ಟೊಮ್ಯಾಟೊ ಇದನ್ನು ಸಹ ಬೆಳೀತಾ ಇದ್ದೀರಿ. ಹೇಳಿ, ಬಿ ಎ ತನಕ ಓದಿದ್ರಿ, ನಿಮ್ಮ ಕೃಷಿ ಜೀವನ ಹೆಂಗ್ ಪ್ರಾರಂಭ ಆಯ್ತು? ಸರ್, ನಾನು ಬಿ ಎ ಓದಿದೆ. ಆವಾಗ ನನಗೆ ಗೌರ್ಮೆಂಟ್ ಜಾಬ್ ಎಂಪ್ಲಾಯ್ಮೆಂಟ್ ಮಾಡಿಸಿದ್ದೆ. 10 ವರ್ಷ ಎಂಪ್ಲಾಯ್ಮೆಂಟ್ ಕಾಯ್ದೆ, ಒಂದು ಜಾಬ್ ಸಿಗ್ಲಿಲ್ಲ. ಆವಾಗ ನನ್ನ ಜೀವನಕ್ಕೆ ಮುಂದಕ್ಕೆ ದಾರಿ ಏನು ಅಂತ ನೋಡ್ತಾ ಇದ್ದೆ. ನಮ್ದು ಪಿತ್ರಾರ್ಜಿತ ಆಸ್ತಿ ಸ್ವಲ್ಪ ಇತ್ತು, ವ್ಯವಸಾಯ ಮಾಡ್ತಾ ಇದ್ದೋ. ಆವಾಗ ಒಂದು ಯಾರೋ ಒಬ್ಬರ ನೋಡಿ ನಾನು ಕೃಷಿ ಚಟುವಟಿಕೆ ಬಂದು ಹಸು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಯಾವ್ದಾರ ಒಂದು ತಗೊಳ್ಳೋದಂತ ಯೋಚನೆ ಮಾಡಿದೆ. ಆವಾಗ ಅನಿಸ್ತು ನನಗೆ ಕೋಳಿ ಸಾಕಾಣಿಕೆ ನನಗೆ ಇಷ್ಟವಾಯಿತು. ಆ ಕೋಳಿ ಸಾಕಾಣಿಕೆಗೆ ನಾನು ಬಂದೆ. ನಾನು ಬಂದಾಗ ಹೊಸದಾಗಿ ಬಂದಾಗ 1,000 ಬಾಯ್ಲರ್ ಕೋಳಿ ಸಾಕ್ತಾ ಇದ್ದೆ. 1,000 ಬಾಯ್ಲರ್ ಕೋಳಿ ಸಾಕೊಂಡು ಆಮೇಲೆ 2,500 ಬಂದೆ. ಆಮೇಲೆ ನನ್ನ ತಿರ್ಗಾ ನನ್ನ ಆಸೆ 5,000 ಆಸೆ ಬಂತು. 5,000 ಬಾಯ್ಲರ್ ಕೋಳಿ ಸಾಕೋಣ ಅಂತ ಆಸೆ ಪಟ್ಟು ಪರಿಶ್ರಮ ಪಟ್ಟು ಬ್ಯಾಂಕಿಗೆ ಹೋಗಿ ವಿಚಾರಿಸ್ದೆ. ನನಗೆ SBM ಬ್ಯಾಂಕ್ ಅವ್ರು ಬಹಳ ಸಹಾಯ ಮಾಡಿದ್ರು. ಅವ್ರ ಸಹಾಯದಿಂದ ನಾನು 2,000 to 5,000 ಕೋಳಿ ಬಂದೆ. ತಿರ್ಗಾ ನೆಕ್ಸ್ಟ್ ಅವ್ರು ಇರುವಾಗನೇ ತಿರ್ಗಾ ಆ ಬ್ಯಾಂಕ್ ಲೋನ್ ತೀರಿಸಿದ್ಮೇಲೆ ನನಗೆ 10,000 ಸ್ಕ್ವೇರ್ ಫೀಟ್ಗೆ ಲೋನ್ ಅವರೇ ಕೊಟ್ಟರು. ಇವಾಗ ನಂದು 15,000 ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಕಂಪನಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ. ನನ್ನ ಕೋಳಿ 45 ದಿನಕ್ಕೆ ಒಂದು ಬ್ಯಾಚ್ ಬರ್ತದೆ, ಅಂದರೆ 60 ದಿನಕ್ಕೆ ಒಂದು ಬ್ಯಾಚು. ಮಧ್ಯದಲ್ಲಿ 20 ದಿನ ಶೆಡ್ ಕ್ಲೀನ್ ಮಾಡೋದು, ವೈಟ್ ವಾಶ್ ಮಾಡೋದು, ಫಿಮಿಗೇಷನ್ ಮಾಡೋದು ಈ ಕೆಲಸ ಇರ್ತದೆ. 45 ದಿನಕ್ಕೆ ಒಂದು ಬ್ಯಾಚ್ ಬರ್ತದೆ. ನನಗೆ 45 ದಿನಕ್ಕೆ ಒಂದು ಬ್ಯಾಚ್ಗೆ ನನಗೆ 2.5 ಲಕ್ಷದಿಂದ 3 ಲಕ್ಷ ಆದಾಯ ಸಿಗುತ್ತದೆ. ನನಗೆ ಖರ್ಚು 1 ಲಕ್ಷ ಮಾತ್ರ ಖರ್ಚು ಬರ್ತದೆ. ಲೇಬರ್ ಖರ್ಚು, ಕರೆಂಟ್ ಬಿಲ್ಲು, ಎಕ್ಸ್ಟ್ರಾ ಹೀಟ್ಗೆ ನಾವು ಇಜ್ಜಲ್ನ ಯೂಸ್ ಮಾಡ್ತೀವಿ. ಇಜ್ಜಲು ಅದು 700 ರೂಪಾಯಿ ಮೂಟೆ ಇರೋದ್ರಿಂದ ಅದು ಸ್ವಲ್ಪ ಖರ್ಚು ಬರ್ತದೆ. ಕರೆಂಟ್ ಬಿಲ್ಲು ಅದೊಂದು ಖರ್ಚು ಬರ್ತದೆ, ಲೇಬರ್ ಕಾಸ್ಟ್ ಬರ್ತದೆ. ನನಗೆ ಇನ್ನು ಮಿಕ್ಕದೆಲ್ಲ ನನಗೆ ಆದಾಯ ವರ್ಷ ನನಗೆ ತಿಂಗಳಿಗೆ 1.5 ಲಕ್ಷದಿಂದ 2 ಲಕ್ಷ ಆದಾಯ ಇರುವಾಗ ನನಗೆ ಒಂದು ತಿಂಗಳಿಗೆ 1.5 ಲಕ್ಷ ಆದಾಯ ಇದೆ. ನನಗೆ ಕೋಳಿ ಸಾಕಾಣಿಕೆಯಲ್ಲಿ 1.5 ಲಕ್ಷ ಆದಾಯ ಇದೆ. ಅದರ ಜೊತೆ ಕೃಷಿ ಚಟುವಟಿಕೆಗೆ ನಾನು ಟೊಮೆಟೊ ಹಾಕೊಂಡಿದ್ದೀನಿ. ನನ್ನ ನಿತ್ಯ ಖರ್ಚಿಗೆ ಮನೆ ಖರ್ಚಿಗೋಸ್ಕರ ನಾನು ಟೊಮೆಟೊ ಹಾಕೊಂಡಿದ್ದೀನಿ. ಕಪ್ಪು ಬದನೆ ಹಾಕಿದ್ದೀನಿ, ಶುಂಠಿ ಹಾಕಿದ್ದೆ, ಹೀಗೆ ಒಂದೊಂದು ಬೇಸಾಯನೋ ಅವರೇ ಹಾಕಿದ್ದೀನಿ. ಹೀಗೆ ಒಂದೊಂದು ನನ್ನ ಖರ್ಚು ವೆಚ್ಚಕ್ಕೆ ಒಂದೊಂದು ಖರ್ಚಿಗೋಸ್ಕರ ನಾನು ಒಂದೊಂದು ಕೃಷಿ ಚಟುವಟಿಕೆ ಮಾಡಿಕೊಂಡು ಬರ್ತಾ ಇದ್ದೀನಿ. ಇದು ನಿಮಗೆ ಜೀವನಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಅದೇ ರೀತಿ ಇಬ್ಬರು ಅಣ್ಣ ತಮ್ಮಂದರು ನಿಮ್ಮ ನಿಮ್ಮ ಕುಟುಂಬದ ಜೊತೆ ನೀವು ನೆಮ್ಮದಿಯಾಗಿದ್ದೀರಿ ಸರ್. ಈಗ ಈ ಬ್ರಾಯ್ಲರ್ ಕೋಳಿ ಏನು ಸಾಕಣೆ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಬರೋಣ. ಒಂದು 2,500 ಕೋಳಿಗಳು ಅದರ ಸಾಮರ್ಥ್ಯ ಇರುವಂಥದ್ದು, 6 ಮನೆಗಳನ್ನು ನೀವು ಕಟ್ಕೊಂಡ್ರಿ. ಪ್ರಾರಂಭಿಕ ಬಂಡವಾಳ ಎಷ್ಟಿತ್ತು, ಎಷ್ಟು ನೀವು ಇನ್ವೆಸ್ಟ್ ಮಾಡಬೇಕಾಯ್ತು, ಏನೆಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಅದಕ್ಕೆ ಬೇಕಾದಂತಹ ಏನೆಲ್ಲ ಸೌಲಭ್ಯಗಳನ್ನು ನೀವು ಮಾಡಿಕೊಂಡ್ರಿ, ಅದೆಲ್ಲ ಹೆಂಗೆ ಮಾಡಿಕೊಂಡ್ರಿ, ಎಷ್ಟು ಖರ್ಚಾಯಿತು, ಮತ್ತು ಒಂದು ಕೋಳಿಗೆ ನೀವೇನು ಸಾಕಣೆ ಮಾಡೋದಕ್ಕೆ ಆಗುವಂತಹ ಖರ್ಚು ವೆಚ್ಚ ಅದ್ರ ಬಗ್ಗೆನೂ ಒಂದು ಮಾಹಿತಿ ಮಾಡಿಕೊಡಿ. ಕೋಳಿ ಸಾಕಾಣಿಕೆಗೆ ಮೊದಲು ಸ್ವಂತ ಜಮೀನು ಬೇಕು. ಸ್ವಂತ ಜಮೀನು ಮತ್ತೆ ನೀರು ಸೌಕರ್ಯ ಬೇಕು. ನೀರು ಅಂದರೆ ಓಪನ್ ವೆಲ್ ಆಗಲ್ಲ, ಬೋರ್ವೆಲ್ಲೇ ಯೂಸ್ ಮಾಡಬೇಕು. ಯಾಕಂದರೆ ವಾಟ್ರೇ ಮೇನು, ಕೋಳಿ ಸಾಕಾಣಿಕೆಯಲ್ಲಿ ನೀರೇ ಮೇನು. ನೀರಿನ ಪಿ ಎಚ್ ಮತ್ತೆ ನೀರಿನ ಹಾರ್ಡ್ನೆಸ್ ಮೇನ್ ಸರ್, ಕೋಳಿ ಸಾಕಾಣಿಕೆ ಮೇನ್ ಇರೋದೇ ಅದು. ಇವು ಎರಡು ಚೆನ್ನಾಗಿದ್ರೆ ಮತ್ತೆ ಜಮೀನು ಮಟ್ಟವಾಗಿರ್ಬೇಕು. ಮಳೆ ನೀರು ಕೋಳಿ ಸಾಕಾಣಿಕೆ ಕೊಠಡಿಗೆ ನೀರು ನುಗ್ಗಬಾರ್ದು, ಆ ಥರ ಇರಬೇಕು. ಆ ಥರ ಇದ್ರೆ ಸೂಕ್ತವಾದ ಜಾಗ. ಆ ಜಾಗದಲ್ಲಿ ನೀರು ನಮಗೆ ಮೇನ್ ಬೇಕಾಗಿರೋ ಸರ್ ನೀರು. ನೀರು ಒಂದಿದ್ರೆ ಸಾಕಾಣಿಕೆಗೆ ನಾವು ಶೆಡ್ಗೆ 1 ಸ್ಕ್ವೇರ್ ಫೀಟ್ ಅಂದರೆ ಒಂದು ಕೋಳಿ ಸಾಗಕ್ಕೆ 162 ರೂಪಾಯಿಯಿಂದ 65 ರೂಪಾಯಿ ಕಾಸ್ಟ್ ಬರ್ತದೆ ಸರ್ ಶೆಡ್ ಮಾಡೋಕ್ಕೆ. ಶೆಡ್ ಮಾಡೋಕ್ಕೆ ಸರ್ ಹಾಗಾದ್ರೆ ಎಷ್ಟಾಯ್ತು, ಹಾಗಾದ್ರೆ ಎಷ್ಟು ಬಂಡವಾಳ ನೀವು ಹೂಡಿದ್ರಿ ಸರ್? ನಾನು ಜಮೀನು ಬಿಟ್ಟು ಶೆಡ್ಡಿಗೆ ನಾನು ಸರ್ ಕೋಳಿ ಸಾಕಾಣಿಕೆ ಕಟ್ಟಡಕ್ಕೆ ಅಂದರೆ ನಾನು ಒಂದು ಶೆಡ್ಡಿಗೆ 12 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಸರ್. 36 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ. ಅಂದರೆ ಫೀಡರ್, ಡ್ರಿಂಕರು, ಆಟೋಮೆಟಿಕ್ ಸಿಸ್ಟಮ್ಗಳಿಗೆಲ್ಲ ಸೇರಿಸಿ ನಾನು 5,000 ಕೋಳಿಗೆ 12 ಲಕ್ಷ ಖರ್ಚು ಬರ್ತದೆ ಸರ್. ಇದು ಪ್ರಾರಂಭ ಮಾಡುವಾಗ ಖರ್ಚು ಜಾಸ್ತಿ ಅಂತ ನಿಮಗೆ ಅನ್ನಿಸ್ಲಿಲ್ವಾ? ಈ ಆದಾಯ ಈ ಖರ್ಚನ್ನ ತೆಗಿಬೇಕಾದ್ರೆ ಎಷ್ಟು ವರ್ಷ ಬೇಕಾಯ್ತು ಸರ್? ಈ ಖರ್ಚು ತೆಗಿಬೇಕಂದ್ರೆ ನಾನು ಹಾಕಿರೋ ಬಂಡವಾಳ ತೆಗಿಬೇಕು 4.5 ವರ್ಷ ಬೇಕಾಗ್ತದೆ ಸರ್. ಅಷ್ಟು ಒಳ್ಳೆ ನೀವು ಹಾಕಿರೋ ಬಂಡವಾಳ ಬರುತ್ತೆ, ಆಮೇಲೆ ಲಾಭ ಕಾಣೋದಕ್ಕೆ ಸಾಧ್ಯ ಸರ್. ಸರ್ ಈಗ ಒಂದು ಕೋಳಿ ಈಗಿನ ಒಂದು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಒಂದು ಕೋಳಿ ಎಷ್ಟು ಖರ್ಚಾಗುತ್ತೆ, ಎಷ್ಟು ಲಾಭ ಬರುತ್ತೆ ಅದು? ಸರ್, ಒಂದು ಕೋಳಿ ವೆಚ್ಚ ಅಂದ್ರೆ ಪ್ರೊಡಕ್ಷನ್ ಕಾಸ್ಟ್ ಅಂತಾರೆ. ಆ ಪ್ರೊಡಕ್ಷನ್ ಕಾಸ್ಟ್ 33 ರೂಪಾಯಿ ಫೀಡ್ ಕಾಸ್ಟ್ ಬರ್ತದೆ, 30 ರೂಪಾಯಿ ಚಿಕ್ಸ್ ಕಾಸ್ಟ್ ಬರ್ತದೆ, ಮೆಡಿಸನ್ ಕಾಸ್ಟ್ 70 ಪೈಸೆಯಿಂದ 1 ರೂಪಾಯಿ 10 ಪೈಸೆ ಗಂಟೆ ಮೆಡಿಸನ್ ಕಾಸ್ಟ್ ಬರ್ತದೆ. ಆವಾಗ 63 ರೂಪಾಯಿಗೆ ಪ್ರೊಡಕ್ಷನ್ ಕಾಸ್ಟ್ 1 ಕೆಜಿ ಕೋಳಿ ಸಾಕಾಣಿಕೆಗೆ 73 ರೂಪಾಯಿ ಕಾಸ್ಟ್ ಬರ್ತದೆ ಸರ್. ನಿಮ್ಗೆ ಯಾವ ದರ ಕೊಟ್ಟು ತಗೊಳ್ತಾರ ಅವರು? ಸರ್, ನಮಗೆ ಅವರು ಮಾರ್ಕೆಟಿಂಗ್ ಫಿಕ್ಸ್ ಮಾಡ್ತಾರೆ ಸರ್, ಥ್ರೂಟ್ ಇಂಡಿಯಾ ಇಲ್ಲ ಕರ್ನಾಟಕ ರೈಟ್ ಫಿಕ್ಸ್ ಮಾಡ್ತಾರೆ. ಆ ರೈಟ್ ಫಿಕ್ಸ್ ಮಾಡಿದಾಗ ನಮಗೆ ನಾವು ಸಾಕುವಾಗ ಟೈಮಲ್ಲಿ ಮಾರ್ಕೆಟಿಂಗ್ ಪ್ರಾಬ್ಲಮ್ ಅಂದರೆ ಕೋಳಿ ಸಾಕಾಣಿಕೆ ಜಾಸ್ತಿ ಆಗಿದ್ರೆ ರೈಟ್ ಕಡಿಮೆ ಆಗ್ತದೆ. ಕೋಳಿ ಕಡಿಮೆ ಸಾಕಿದ್ರೆ ಸ್ಟಾಕ್ ಕಡಿಮೆ ಇದ್ರೆ ರೈಟ್ ಅಪ್ ಮಾಡ್ತಾರೆ. ಒಂದು ಆವರೇಜ್ ಎಷ್ಟು ಬರುತ್ತೆ ಸಾಮಾನ್ಯ? ಆವರೇಜ್ ಅಂದ್ರೆ ಮಿನಿಮಮ್ ಈ ಇಯರ್ ಲಾಕ್ಡೌನ್ ಟೈಮಲ್ಲಿ ಸ್ವಲ್ಪ ಲಾಸ್ ಆಗಿದೆ, 90 ರೂಪಾಯಿ ರೈಟ್ ಕೋಳಿ ರೈಟಿಗೆ ಬಂದ್ರೆ ಸರ್ ಕೋಳಿ ಸಾಕಾಣಿಕೆ ಸೂಪರ್ ಸರ್. ನಿಮ್ಗೆ ಲಾಭದಾಯಕ ಆಗಿರ್ತದೆ, 1 ಕೆಜಿಗೆ 20 ರೂಪಾಯಿ ಆದಾಯ ಸಿಗ್ತದೆ ಸರ್. ಈಗ ಭಾಸ್ಕರ್ ಅವ್ರನ್ನು ಸ್ವಲ್ಪ ಮಾತಾಡ್ಸೋಣ. ಭಾಸ್ಕರ್ ಹೇಳಿ, ಹೆಚ್ಚು ಕಡಿಮೆ ನಿಮ್ಮ ದಿನ ಪೂರ್ತಿ ನೀವು ಈ ಕೋಳಿ ಫಾರ್ಮ್ ನಲ್ಲೇ ಇರ್ತೀರಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕೆಲಸಗಳಿರುತ್ತೆ, ಹೆಂಗೆ ನಿರ್ವಹಣೆ ಮಾಡಿದ್ರೆ ಅವು ಆರೋಗ್ಯವಾಗಿರುತ್ತವೆ, ನಿಮಗೆ ಈ ಕಂಪನಿಯವರು ಏನು ನಿಗದಿಪಡಿಸಿರ್ತಾರೆ ಆ ಮಟ್ಟದಲ್ಲಿ ತೂಕ ಬರುತ್ತೆ, ಅವ್ರು ಏನೆಲ್ಲ ಒಂದು ನಿಬಂಧನೆಗಳಿರುತ್ತೆ, ಅದಕ್ಕಿಂತ ನೀವು ಸರಿದೂಗಿಸೋದಕ್ಕೆ ಸರಿ ಹೋಗುತ್ತೆ, ಜೊತೆಗೆ ಅವರ ಅಗ್ರಿಮೆಂಟ್ ತರಾನೇ ನಿಮಗೆ ಒಳ್ಳೆ ರೇಟ್ ಸಿಗುತ್ತೆ. ಹಂಗೆ ಮಾಡಬೇಕಾದ್ರೆ ಯಾವ ಅಂಶಗಳ ಬಗ್ಗೆ ಗಮನ ಹರಿಸ್ಬೇಕು ಬೆಳಿಗ್ಗೆಯಿಂದ ಸಂಜೆ ತನಕ? ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಓನರ್ ಇರಬೇಕು ಮೇನ್ ಆಗಿ ಫಾರ್ಮಲ್ಲಿ. ಲೇಬರ್ ಮಾಡೋದ್ರ ಜೊತೆಲೆ ಓನರ್ ಇದ್ದು ಮೇಂಟೆನೆನ್ಸ್, ಬರ್ಡ್ಸ್ನ ಆಕ್ಟಿವಿಟೀಸ್ ಹೆಂಗಿದೆ ಅದನ್ನೆಲ್ಲ 1 ಅವರ್ 2 ಅವರ್ಸ್ ಒಂದ್ಸರಿ ಅದನ್ನ ಹೋಗಿ ನೋಡಿ ಅಬ್ಸರ್ವ್ ಮಾಡಬೇಕು. ವಾಟರ್ ಲೆವೆಲ್ ಎಷ್ಟಿದೆ, ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಅವೆಲ್ಲ ನೋಡಬೇಕು. ಲೇಬರ್ ಏನು ಮಾಡ್ತಾರೆ ಅವ್ರಿಗೆ ಟೈಮಿಂಗ್ ಮುಗಿದ್ಮೇಲೆ ಅವ್ರು ಮನೆಗೆ ಹೋಗ್ತಾರೆ, ಅದ್ರ ಮೇಲೆ ಎಕ್ಸ್ಟ್ರಾ ಏನು ಕೆಲಸ ಇದ್ರೆ ನಾವೆಲ್ಲ ಜೊತೆಲೆ ಇಬ್ರು ಹಾಕ್ತೀವಿ, ಬೆಳಿಗ್ಗೆ ಒಂದು ಟೈಮ್ ಸಾಯಂಕಾಲ ಒಂದು ಟೈಮ್ ಎರಡು ಟೈಮ್ ಫೀಡ್ ಹಾಕ್ತೀವಿ. ಎಷ್ಟು ಬೇಕಾಗುತ್ತೆ ಒಂದು ಶೆಡ್ಗೆ? 2500 ಕೋಳಿ ಇರುವಂತ ಒಂದು ಶೆಡ್ಗೆ ಮರಿಲಿ 1 ಮೂಟೆ ಇಂದ ಡೈಲಿ ಸ್ವಲ್ಪ ಸ್ವಲ್ಪ ರೈಸ್ ಆಗ್ತಾ ಹೋಗ್ತದೆ. ಹೇಳಿ, ಎಲ್ಲಿ ಮರಿಯಿಂದ 1 ಮೂಟೆ ಅಂದ್ರೆ ಎಷ್ಟು ಕೆಜಿ? 5 ಮೂಟೆ ಕ್ಲೋಸ್ ಆಗ್ಬೇಕಾದ್ರೆ 5 ಮೂಟೆ ಬರ್ತದೆ ಪರ್ ಡೇ. ಆಯಾ ಕುಡಿಯೋ ನೀರು? ಕುಡಿಯೋ ನೀರು. ಇನ್ನು ಬೇಕಾದಂತ ಚುಚ್ಚುಮದ್ದು ಈ ತರದ್ದೆಲ್ಲ ವ್ಯವಸ್ಥೆ ಇಲ್ಲ, ಇವೆಲ್ಲ ಕಂಪನಿಯಿಂದಾನೆ ಕೊಡ್ತಾರೆ. ನಿಮ್ಮ ಜವಾಬ್ದಾರಿಗಳು ಏನಿರುತ್ತೆ ಈ ಹಾಗಾದ್ರೆ? ಕಂಪನಿಯವ್ರು ಮರಿ ಕೊಡ್ತಾರೆ, ಫೀಡ್ ಅವರೇ ಕೊಡ್ತಾರೆ, ಮರಿ ಅವರೇ ಕೊಡ್ತಾರೆ, ಮೆಡಿಸಿನ್ ಅವ್ರು ಕೊಡ್ತಾರೆ, ನಾವು ಮೇಂಟೈನ್ ಮಾಡ್ಬೇಕು. ಮೇಂಟೈನ್ ಮಾಡೋದು ಅಂದ್ರೆ ಹೆಂಗೆ ಹೇಳಿ? ಅದೇ ನೋಡಬೇಕು ಚೆನ್ನಾಗೆ, ಒಳಗಡೆ ಒಡಗೆ ಅದೇನಲ್ಲಿ ವೆಟ್ ಆಗಿದೆಯಾ ಡ್ರೈ ಆಗಿದೆಯಾ, ಎಲ್ಲಿ ಭೂಸ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ. ಮರಿ ಬಂದ ದಿನ ಫಸ್ಟ್ ಟೆಂಪರೇಚರ್ ಮೇಂಟೈನ್ ಮಾಡಬೇಕು, ಮರಿಗೆ ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕಂದ್ರೆ 90-95 ಇರಬೇಕು ಫಸ್ಟ್ ಡೇ. ಸೆಕೆಂಡ್ ಡೇ 85-88 ಇಲ್ಲ 90, ಮೂರನೇ ದಿನ 85-90. ಇದೇ ತರನೇ 5 ದಿನ ಟೆಂಪರೇಚರ್ 24 ಅವರ್ಸ್ ಟೆಂಪರೇಚರ್ ಮೇಂಟೈನ್ ಮಾಡಬೇಕು. ಟೆಂಪರೇಚರ್ ಮೇಂಟೈನ್ ಮಾಡೋದ್ರಿಂದ ಕೋಳಿಲಿ ಯೋಕ್ ಅಂತ ಬರ್ತದೆ, ಆ ಯೋಕ್ ಅಬ್ಸರ್ವ್ ಆಗಿ ಅದಕ್ಕೆ ಅಂದ್ರೆ ಮೊಟ್ಟೆಯಲ್ಲಿ ಇರ್ತದಲ್ಲ ಭಂಡಾರದಲ್ಲಿ ಇರೋದನ್ನ ಭಂಡಾರದಲ್ಲಿರೋದು ಇವಾಗ ಮಗುಗೆ ಒಕ್ಕಳ ಕರುಳು ಅಂತೀವಲ್ಲ ಆ ತರ, ಆ ಕೋಳಿಗೂ ಒಂದು ಯೋಕ್ ಅಂತ ಇರ್ತದೆ, ಅದು ಹೀಟ್ಗೆ ಟೆಂಪರೇಚರ್ಗೆ ಅದು ಉದುರೋಗ್ತದೆ, ಕೆಳಕ್ಕೆ ಕರ್ಗೋಗ್ತದೆ, ಕರ್ಗೋಗಿ ಡ್ರೈ ಆಗ್ತದೆ, ಕರ್ಗೋಗಿ ಡ್ರೈ ಆದ್ಮೇಲೆ ಅದು ಗ್ರೋತ್ ಬರಕ್ ಸ್ಟಾರ್ಟ್ ಆಗೋದು. 3 ಡೇಸ್ ಒಳಗೆ ಅದು ಯೋಕ್ ಅಬ್ಸರ್ವ್ ಆಗ್ಬೇಕು, ಅಬ್ಸರ್ವ್ ಅಂದ್ರೆ ಕರಗ್ಬೇಕು, ಪ್ರತಿ ಮರಿಲು ಅದು ಕರಗ್ಬೇಕು. ಕರಗದ್ಮೇಲೆ ನೆಕ್ಸ್ಟ್ ಫೀಡ್ ತಿನ್ನುವಾಗ ನೀರು ಕುಡಿಯೋದಲ್ಲ, ಎಲ್ಲ ಎನರ್ಜಿನೂ ಬಾಡಿಗೆ ಹೋಗ್ತದೆ, ದೇಹ ತೂಕ ಜಾಸ್ತಿ ಆಗ್ತಾ ಇರ್ತದೆ, ಪ್ರತಿ ದಿನಾನು ರೈಸ್ ಆಗ್ತಾ ಇರ್ತದೆ. ಆ ಯೋಗ ಕರ್ಗ ಗಂಟನು ಪ್ರತಿ ಮರಿನೂ ಯೋಗ ಅಬ್ಸರ್ವ್ ಆಗಬೇಕು, ಇಲ್ಲ ಅಂದ್ರೆ ತೂಕ ಬರಲ್ಲ, ಕೋಳಿ ಬೆಳವಣಿಗೆ ಕಡಿಮೆ ಕುಂಠಿತ ಆಯ್ತದೆ ಅಷ್ಟೇ ಸರ್. ಈಗ ನಿಮಗೆ ಅದರ ಬೆಳವಣಿಗೆ ನೋಡಿದ್ರೆ ಗೊತ್ತಾಗುತ್ತಾ? ಹೌದು ಸರ್, ಗೊತ್ತಾಗ್ತದೆ ಸರ್, ಹಂಗೆ ನೋಡಿದ್ರೆ ಗೊತ್ತಾಗ್ತದೆ. ಅಥವಾ ಒಂದ್ ಮರಿನ ತಗೊಂಡು ತೂಕ ಮಾಡಿ ನೋಡ್ತೀರಾ ನೀವು? ನಾವು ಪ್ರತಿ ದಿನಾನು ನೋಡ್ತೀವಿ ಇಷ್ಟು ಫೀಡ್ ತಿಂದಿರ್ತದೆ ಪ್ರತಿ ದಿನ ಒಂದು ಮರಿ. 35 ದಿನ ಕಳೆದ ಮೇಲೆ ಕೋಳಿ ಪ್ರತಿ ದಿನ 100 ಗ್ರಾಮ್ ಬಾಡಿ ವೈಟ್ ರೈಸ್ ಆಗೇಬೇಕು ಸರ್. 100 ಗ್ರಾಮ್ 120 ಗ್ರಾಮ್ ಕೋಳಿ ಆಹಾರ ತಿಂದು 100 ಗ್ರಾಮ್ ಬಾಡಿ ವೈಟ್ ರೈಸ್ ಆಗೇಬೇಕು. 80 ಗ್ರಾಮ್ ಬಂದನು ಕೋಳಿ ಸಾಕಾಣಿಕೆ ಲಾಸ್ ಕಂಪಲ್ಸರಿ ಸರ್. 100 ಗ್ರಾಮ್ 110 ಗ್ರಾಮ್ ಬಾಡಿ ವೈಟ್ ರೈಸ್ ಆಗೇಬೇಕು. ನಾವು 120 ಗ್ರಾಮ್ ಫೀಡ್ ತಿಂದಾಗ 100 ಗ್ರಾಮ್ ಬಾಡಿ ವೈಟ್ 80 ಗ್ರಾಮ್ ಬಂದ್ರೆ ಕೋಳಿ ಸಾಕಾಣಿಕೆಗೆ 20 ಗ್ರಾಮ್ ವೈಟ್ ಲಾಸ್ ಹೋಗ್ತದೆ ಸರ್. ಇವಾಗ ಒಂದು ಬರಿ 20 ಗ್ರಾಮ್ ಕಡಿಮೆ ಆದ್ರೆ 1000 ಕೋಳಿಗೆ ಎಷ್ಟು ಆಯ್ತದೆ, ಆ ತರ ಲೆಸ್ ಆಗ್ತದೆ ಬಾಡಿ ವೈಟ್ ರೈಸ್ ಆಗ್ಬೇಕು ಸರ್. ಮೀನು ಈ ಬಾಡಿ ವೈಟ್ ಸರಿಯಾಗಿರ್ಬೇಕಂದ್ರೆ ಒಂದು ಫೀಡ್ ಒಂದು ಸರಿಯಾಗಿ ಕೊಡ್ಬೇಕು ಸರ್. ಇನ್ನೇನೆಲ್ಲ ಮಾಡ್ತೀರಿ? ಬಾಡಿ ವೈಟ್ ರೈಸ್ ಆಗ್ಬೇಕಂದ್ರೆ ಸರ್ ಆಂಟಿಬಯೋಟಿಕ್ ಯೂಸ್ ಮಾಡಬಾರ್ದು ಸರ್. ಮಿನಿಮಮ್ ಆಂಟಿಬಯೋಟಿಕ್ ಎಲ್ಲಾ ಕಡೆ ಆಂಟಿಬಯೋಟಿಕ್ ಅಂತ ಆಂಟಿಬಯೋಟಿಕ್ ನಾನು ಯೂಸೇ ಮಾಡೋದಿಲ್ಲ. ಪ್ರತಿ ನನ್ನ ಕೋಳಿಲಿ ಆಂಟಿಬಯೋಟಿಕ್ ಯೂಸ್ ಮಾಡಲ್ಲ. ನಮ್ಗೆ ಮೇನ್ ಬೇಕು ಅಂದ್ರೆ ನೀರು ಮೇನ್ ಸರ್. ನೀರೇ ಮೇನ್. ನೀರು ಚೆನ್ನಾಗಿದ್ದು ಶುದ್ಧವಾಗಿ ನೀರು ಶುಚಿಯಾಗಿ ನೀರು ಕೊಟ್ರೆ ಯಾವ ಆಂಟಿಬಯೋಟಿಕ್ ಬೇಕಾಗಿಲ್ಲ ಸರ್ ಕೋಳಿ ಸಾಕಾಣಿಕೆಯಲ್ಲಿ. ಈ ನೀರು ಪರೀಕ್ಷೆನೂ ಮಾಡಿಸಿರ್ತೀರ? ನೀರು ಚೆಕ್ ಮಾಡಿಸಿರ್ತೀವಿ ಸರ್. ಮಾಮೂಲಿ ನೀರು ಅದು ಆರ್ ಓ ನೀರು ಆತರ ಎಲ್ಲ ಏನಿಲ್ಲ. ಅದ್ರಲ್ಲಿ ಪಿ ಎಚ್ ಮತ್ತೆ ಹಾರ್ಡ್ನೆಸ್ ಎರಡು ಚೆಕ್ ಮಾಡ್ತೀವಿ ಸರ್. ಮಾಡಿದ್ಮೇಲೆ ಪೈಪ್ ಲೈನ್ ಕ್ಲೀನಿಂಗ್ ಇರಬೇಕು, ಟ್ಯಾಂಕ್ ಕ್ಲೀನ್ ಇರಬೇಕು. ನಾವು ಎಷ್ಟು ಕುಡಿತೀವೋ ಅಷ್ಟು ಶುದ್ಧವಾಗಿ ನೀರು ಶುದ್ಧವಾಗಿದ್ರೆ ಕೋಳಿ ಆರೋಗ್ಯ ಇರ್ತದೆ, ಒಳ್ಳೆ ತೂಕ ಬರ್ತದೆ, ಲಾಭದಾಯಕವಾಗಿ ಇರ್ತದೆ ಸರ್. ಜನಾರ್ದನ್, ನೀವು ಸ್ವತಃ ನೀವೇ ವ್ಯಾಪಾರ ಮಾಡೋಕ್ಕೂ ಪ್ರಯತ್ನ ಪಟ್ರಿ, ಕೋಳಿ ವ್ಯಾಪಾರ ಮಾಡೋಕ್ಕೆ ಅಂಗಡಿನ ಇಟ್ಕೊಂಡು ಆಮೇಲೆ ಈ ಕಂಪನಿ ಜೊತೆ ಒಪ್ಪಂದಕ್ಕೆ ನೀವು ಪ್ರಾರಂಭ ಮಾಡಿದ್ರಿ, ಹೇಳಿ ಆ ಅನುಭವ ಏನಿದೆ, ಈ ಅನುಭವ ಏನಿದೆ ಸರ್? ನನಗೆ ಸಾಕಾಣಿಕೆ ವ್ಯವಸಾಯ ರೈತನಾಗಿ ಇರ್ಬೇಕಂತ, ವರ್ತಕನಾಗಿ ಇರ್ಬೇಕಂತ ಆಸೆ ಆಗಿ ಬರ್ನಿಲ್ಲ, ರೈತನಾಗಿ ಇರ್ಬೇಕಂತ ತುಂಬಾ ಆಸೆ ಆಯ್ತು ಸರ್ ನನಗೆ. ಇದರಲ್ಲಿ ಇರೋಷ್ಟು ನೆಮ್ಮದಿ ನನಗೆ ವರ್ತಕನಲ್ಲಿ ಇದೆಯೋ ಇಲ್ಲೋ ನನ್ಗೆ ಗೊತ್ತಿಲ್ಲ ಸರ್. ನನ್ನ ಆತ್ಮಶುದ್ಧಿಯಾಗಿ ಹೇಳ್ತೀನಿ, ನಾನು ರೈತನಾಗಿರೋದೇ ನನಗೆ ಸಂತೋಷ. ಕೋಳಿ ಅಂಗಡಿ ಇಟ್ಟಲ್ಲ ಅನುಭವ ಹೇಳಿ. ಕೋಳಿ ಅಂಗಡಿ ಮಡಗಿರೋದು ಸರ್ ಖರ್ಚು ವೆಚ್ಚ ಮಜಾ ಮಾಡೋಕ್ಕೆ ಸೋಕಿ ಮಾಡೋಕ್ಕೆ ನಮ್ಮ ಮನಸ್ಸು ಅಲ್ಲಿಗೆ ಹೋಗ್ತದೆ. ಇದು ಹಂಗಿಲ್ಲ ಸರ್, ಬೆಳಗ್ಗೆ ಬಂದ್ವ ಜಮೀನಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ವ, ಸಂಜೆ ಗಂಟೆ ನಮ್ಮ ಮನೇಲಿ ಏನಿದೆ ಅದನ್ನ ಊಟ ಮಾಡ್ತೀವಿ, ನಾವು ಕೆಲಸ ಮಾಡ್ತೀವಿ, ಮನೆ ಬಿಟ್ಟು ಹೊರಗಡೆ ಹೋಗಲ್ಲ, ಹೊರಗಡೆ ಕೆಟ್ಟ ದುಶ್ಚಟಗಳು ಯಾವ್ದೋ ಬರಲ್ಲ, ನೆಮ್ಮದಿಯಾಗಿ ಮಾಡ್ಕೊಂಡಿದ್ವಿ ಸರ್. ಕೋಳಿ ಅಂಗಡಿ ಪ್ರಾರಂಭ ಮಾಡಿದ್ರಲ್ಲ ಆ ಅನುಭವ ಹೇಳಿ. ಕೋಳಿ ಅಂಗಡಿಲಿ ಸರ್ ಆವಾಗ ಆದಾಯ ಕಡಿಮೆ ಇತ್ತು, ನಾನು ಮಾಡಿದಾಗ ಆದಾಯ ಕಡಿಮೆ ಇತ್ತು. ಒಂದು ಕೆಜಿಗೆ 5 ರೂಪಾಯಿ 3 ರೂಪಾಯಿನೇ ಸಿಗೋದು, ಇವತ್ತು 20 ರೂಪಾಯಿ 25 ರೂಪಾಯಿ ಕೆಜಿಗೆ ಕ್ಲೀನಿಂಗ್ ಸಿಗುತ್ತದೆ ಸರ್. ಟ್ರೇಡರ್ಗಳಿಗೆ ಅಂಗಡಿಯವರಿಗೆ ಅಷ್ಟು ಸಿಗ್ತಾ ಐತೆ. ಅಂದ್ರೆ ನಾನ್ ಮಾಡಿದಾಗ ಕಡಿಮೆ ಇತ್ತು, ಆದಾಯ ಕಡಿಮೆ ಇತ್ತು, ಅದರಿಂದ ನಾನು ಆ ಕಡೆ ಒಲವು ಕಡಿಮೆ ಮಾಡಿದೆ ಸರ್. ಇವಾಗ ಆದಾಯ ಜಾಸ್ತಿ ಇದೆ ಅಂಗಡಿಗೆ, ಆದಾಯ ಜಾಸ್ತಿ ಇದೆ, ನನಗೆ ಮಾಡಕ್ಕೆ ಇಚ್ಛೆ ಇಲ್ಲ ಸರ್. ಅದು ಇದೇ ಒಳ್ಳೆ, ನನಗೆ ಇದೇ ಸಾಕಾಣಿಕೆಲೆ ತುಂಬಾ ಸಂತೋಷ ಆಗಿದ್ದೀನಿ, ನೆಮ್ಮದಿ ಆಗಿದ್ದೀನಿ, ಇದರಲ್ಲೇ ಆದಾಯ ಚೆನ್ನಾಗಿದೆ ಸರ್. ಅಂದ್ರೆ ಮಾರುಕಟ್ಟೆದು ಸ್ವಲ್ಪ ತೊಂದರೆಗಳಿರುತ್ತೆ ಅಂತ? ಮಾರುಕಟ್ಟೆಲಿ ತೊಂದರೆ ಇರ್ತದೆ ಸರ್. ಇಲ್ಲಿ ಮಾರುಕಟ್ಟೆದ ಏನು ನಿಮ್ಗೆ ತೊಂದರೆನೇ ಇಲ್ಲ, ಯಾಕಂದ್ರೆ ಬೈಬ್ಯಾಕ್ ಅದರಲ್ಲಾದ್ರೆ ಸರ್ ಬಿಸ್ನೆಸ್ ಅಲ್ಲಿ ಅಂದ್ರೆ ವ್ಯಾಪಾರದಲ್ಲಿ ಒಬ್ಬರಿಗೋದ್ರೆ ಪೈಪೋಟಿ ವ್ಯಾಪಾರ, ನೀನು ಕಡಿಮೆ ಕೊಟ್ಟೆ ನಾನ್ ಕಡಿಮೆ ಕೊಟ್ಟೆ ಅಂತ ಪೈಪೋಟಿ. ಇದ್ರಲ್ಲಿ ಹಂಗಿಲ್ಲ ಸರ್, ನಾನ್ ಸಾಕ್ತೀನ, ನನ್ ಕೈ ತುಂಬಾ ದುಡ್ಡು ಬತ್ತ, ನೆಮ್ಮದಿಯಾಗಿದ್ದೀನ. ಈಗ ಒಂದ್ ಬ್ಯಾಚ್ ಆದ್ಮೇಲೆ ಇನ್ನೊಂದ್ ಬ್ಯಾಚ್ಗೆ ಪ್ರಾರಂಭ ಮಾಡಬೇಕು, ಯಾವ ರೀತಿ ರೆಡಿ ಮಾಡ್ತೀರಾ ಪುನಃ ಇದೆಲ್ಲ ಈ ಮನೆಗಳನ್ನೆಲ್ಲ? ಸರ್ ಫಸ್ಟ್ ಕರ್ಟನ್ ಎಲ್ಲ ತುಳಿತೀವಿ ಸರ್, ಧೂಳೆಲ್ಲ ಒಳಗೆ ಒಟ್ಟರೆ ಧೂಳು ಎಲ್ಲ ಕ್ಲೀನ್ ಮಾಡ್ತೀವಿ, ನೆಲನ ಶುಚಿಯಾಗಿ ಗುಡಿಸಿ ಕ್ಲೀನ್ ಮಾಡ್ತೀವಿ. ಆಮೇಲೆ ವೈಟ್ ವಾಶ್ ಮಾಡ್ತೀವಿ, ಅಂದರೆ ಸುಣ್ಣನ ಪ್ರತಿ ಮನೆಗೂ ಸುಣ್ಣ ಹಚ್ಚುತ್ತೀವಿ. ಹಚ್ಚಿದ ಮೇಲೆ ಅದರದ್ದು ಫೀಡರು ಡ್ರಿಂಕರ್ ಅಂದರೆ ಆಹಾರದ ಪಾತ್ರೆಗಳು ಏನೈತೆ ಆಹಾರ ಪಾತ್ರೆಗಳನ್ನೆಲ್ಲ ಶುಚಿಯಾಗಿ ನೀರಲ್ಲಿ ತೊಳಿತೀವಿ. ಶುದ್ಧವಾಗಿ ನೀರಲ್ಲಿ ತೊಳೆದು ಅದನ್ನ ಬಿಸಿಲಲ್ಲಿ ಡ್ರೈ ಮಾಡಿ ಒಳಗೆ ಹೋಗಿ ತಗೊಂಡೋಗಿ ಮಡಗ್ತೀವಿ. ಒಡಗು ಮಡಗಿದ್ಮೇಲೆ ಸುಣ್ಣ ಹೊಡೆದ್ಮೇಲೆ ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ಕರ್ಟನ್ನ ಕ್ಲೋಸ್ ಮಾಡ್ತೀವಿ. ಕರ್ಟನ್ ಕ್ಲೋಸ್ ಮಾಡಿದ್ಮೇಲೆ ಚಿಕ್ಸ್ ಬರೋದು ಮರಿ ಬರೋದು 3-4 ದಿನ ಅನ್ನೋವಾಗ ಫಾರ್ಮುಲನ್ ಇಲ್ಲ ಫಿಮಿಗೇಷನ್ ಮಾಡ್ತೀವಿ ಸರ್. ಫಾರ್ಮುಲನ್ ಸ್ಪ್ರೇ ಮಾಡ್ತೀವಿ ಇಲ್ಲಾಂದ್ರೆ ಫಿಮಿಗೇಷನ್ ಮಾಡ್ತೀವಿ. ಫಿಮಿಗೇಷನ್ ಮಾಡಿದ್ಮೇಲೆ ತಿರ್ಗಾ ಭೂಸಾನ ಶೆಡ್ಗೆ ಫುಲ್ ಹರಡ್ತೀವಿ. ಹರಟ ಮೇಲೆ CLO2 ಅಂತ ಬರ್ತದೆ ಸರ್. ಆ CLO2 ಅಂದ್ರೆ ವೈರಾಣುಗಳು ಕ್ರಿಮಿಗಳು ಸಾಯೋಕ್ಕೆ ಮಾತ್ರ ಅದು. ಅದನ್ನ ಭೂಸಾದಲ್ಲಿ ಧೂಳು ಇರಬಾರ್ದು, ಮತ್ತೆ ಶೆಡ್ಡಲ್ಲೇ ವೈರಸ್ ಪ್ರಾಬ್ಲಮ್ ಬರದಂಗೆ ಫಸ್ಟ್ ಫಿಮಿಗೇಷನ್ ಮಾಡಿ ಆಮೇಲೆ 24 hours ಚಿಕ್ಸ್ 24 ಗಂಟೆ ಬರೋದ್ ಮುಂಚೆ ಸ್ಪ್ರೇ ಮಾಡಿ CLO2 ಸ್ಪ್ರೇ ಮಾಡಿ ಆಮೇಲೆ ನೆಕ್ಸ್ಟ್ ಪಾರ್ಟೇಷನ್ ಮಾಡ್ತೀವಿ ಸರ್. 500-500ಕ್ಕೆ ಒಂದೊಂದು ಪಾರ್ಟೇಷನ್ ಮಾಡ್ತೀವಿ. ಪಾರ್ಟೇಷನ್ಗೆ 500 ಕೋಳಿಗೆ ಒಂದು ಈಟ್, ಈಟ್ ಅಂದ್ರೆ ಒಂದು ಟಿನ್ ಇಜ್ಜಲ್ ಹಾಕಿ ಈಟ್ ಮಡಗ್ತೀವಿ. ಆ ತರ ಒಳಗೆ ಟೆಂಟ್ ಬ್ರೂಡಿಂಗ್ ಅಂತೀವಿ ಸರ್, ಅದಕ್ಕೆ ನರ್ಸರಿ ಟೈಪ್ಲೆ ಟೆಂಟ್ ಬ್ರೂಡಿಂಗ್ ಮಾಡ್ಬಿಟ್ಟು ಸಾಕಾಣಿಕೆ ಮಾಡ್ತೀವಿ ಸರ್. ಒಳಗೆ ಇದಕ್ಕೆಲ್ಲಾರು ತರಬೇತಿ ಪಡ್ಕೊಂಡ್ರ ಹೆಂಗೆ ಸರ್? ಇದಕ್ ನಾ ತರಬೇತಿ ಪಡೆದಿಲ್ಲ ಸರ್, ಹೊಸ ಡಾಕ್ಟರ್ಗಿಂತ ಹಳೆ ರೋಗಿ ಮೇಲು ಅಂತಾರಲ್ಲ ಹಂಗೆ. ನಾನು ಮರಿನ ನೋಡುವಾಗನೆ ಒಂದ್ ನಮ್ಮ ಮನ್ಸಲ್ಲೇ ಇದ್ ಮಾಡಿದ್ರೆ ಮುಂದಕ್ಕೆ ಹಿಂಗಾಗ್ಬೋದು, ಹಿಂಗ್ ಮಾಡಿದ್ರೆ ಹಿಂಗಾಗ್ಬೋದು ಅಂತ ಮಾಡ್ಕೊಂಡು ಮಾಡ್ಕೊಂಡು ನಾನು 25 ವರ್ಷದಿಂದ ಇದೇ ಎಕ್ಸ್ಪೀರಿಯನ್ಸ್ಲೇ ಬರ್ತಾ ಇದ್ದೀನಿ ಸರ್. ಈಗ ಒಂದು 2500 ಮರಿಗಳಿರುವಂತ ಒಂದು ಶೆಡ್ನ ನಿರ್ವಹಣೆ ಮಾಡೋದಕ್ಕೆ ಎಷ್ಟು ಗಂಟೆ ಬೇಕು, ಎಷ್ಟು ಜನ ಬೇಕಾಗುತ್ತೆ ಸರ್? 5000 ಕೋಳಿಗೆ ಒಬ್ಬ ಲೇಬರು ಸಾಕು ಸರ್. ಒಬ್ಬ 5000 ಕೋಳಿ ಸಾಕಾಣಿಕೆಗೆ ಒಬ್ಬ ಲೇಬರ್ ಸಾಕು. ಲೇಬರ್ ಅಂದ್ರೆ ಒಂದು ಗಂಡಸು ಸಾಕು ಸರ್. ಏನೆಲ್ಲ ಕೆಲಸಗಳಿರುತ್ತೆ ಅವನಿಗೆ ಸರ್? ಅವನಿಗೆ ಬೆಳಗ್ಗೆ ಎದ್ದು ಟ್ಯಾಂಕ್ಗೆ ಫಸ್ಟ್ ಶುಚಿಯಾಗಿ ನೀರು ತುಂಬಬೇಕು. ಆಮೇಲೆ ಟ್ಯಾಂಕ್ ಶುದ್ಧವಾಗಕ್ಕೆ ಕ್ಲೀನ್ ಟ್ಯಾಪ್ ಅಂತ ಟ್ಯಾಬ್ಲೆಟ್ ಬರ್ತದೆ ಸರ್, ಕ್ಲೀನ್ ಟ್ಯಾಪ್ ಯೂಸ್ ಮಾಡ್ತೀವಿ. ಆಮೇಲೆ ನೀರ್ ಲೆವೆಲ್ ನೋಡ್ಬೇಕು, ಟೆಂಪರೇಚರ್ ನೋಡ್ಬೇಕು. ಮರಿ ಇರುವಾಗ ಸ್ವಲ್ಪ ಕೆಲಸ ಜಾಸ್ತಿ ಇರ್ತದೆ, ಮರಿ ದಪ್ಪ ಆಗ್ತಾ ಆಗ್ತಾ ಕೆಲಸ ಕಡಿಮೆ ಆಗ್ತದೆ ಸರ್. ಕಂಪನಿಯವರು ಸಾಮಾನ್ಯವಾಗಿ ಅವ್ರು 7 ದಿನ ಬಂದು ತಗೊಂಡು ಹೋಗ್ಬಿಡ್ತಾರ ಅಥವಾ ನೀವು ಮುಂಚೆನೆ ಬುಕ್ ಮಾಡ್ಬೇಕಾ? ಅವರು ನಮಗೆ ಇವತ್ತು ನೈಟು ಮಾರ್ಕೆಟ್ ಅವರು ಫಿಕ್ಸ್ ಮಾಡಿಕೊಂಡು ಅವ್ರ ಆರ್ಡರ್ಸ್ ಆರ್ಡರ್ ಸಿಕ್ಕಿದ್ರೆ ಇಷ್ಟು ಗಾಡಿ ಇಷ್ಟು ಟೆನ್ ಅಂತ ಆರ್ಡರ್ ಸಿಕ್ಕಿದ್ರೆ ನಮಗೆ 2-3 ಗಂಟೆಗೆ ಮೆಸೇಜ್ ಮಾಡ್ತಾರೆ, ಫಾರ್ಮರ್ಗೆ ಇನ್ಫಾರ್ಮ್ ಮಾಡ್ತಾರೆ ಹಿಂಗಿಂಗೆ ಗಾಡಿ ಬರ್ತಾ ಇದೆ ನೈಟು ನಿಮ್ದು ಲಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಕೋಳಿ ಎತ್ತದಲ್ಲ ಸರ್, ನೈಟೇ ಸರ್. ಹಣ ಸಂದಾಯ ಯಾವ ತರ ಮಾಡ್ತಾರೆ ಸರ್? ಆನ್ಲೈನ್ಲಿ ಎಲ್ಲರೂ ಇವತ್ತು ನಂದು ಕೋಳಿ ಕ್ಲೋಸ್ ಆದ್ರೆ ಸರ್ 2-3 ದಿನಕ್ಕೆ ನನ್ನ ಏನು ಸಾಕಾಣಿಕೆ ಮಾಡಿರ್ತೀನಿ ಆ ಬುಕ್ ನ ಸ್ಕ್ಯಾನ್ ಮಾಡಿ ಹೆಡ್ ಆಫೀಸರ್ ಹೋಗ್ತದೆ ಸರ್. ಆ ಸ್ಕ್ಯಾನ್ ಮಾಡಿ ನಾನು ಎಷ್ಟು ಫೀಡ್ ಹಾಕಿದ್ದೀನಿ, ಎಷ್ಟು ಚಿಕ್ಸ್ ಫೀಡು ಮೆಡಿಸನ್ ಇವೆಲ್ಲ ಲೆಕ್ಕ ಹಾಕಿ ಪ್ರೊಡಕ್ಷನ್ ಕಾಸ್ಟ್ ಅಂತ ಮಾಡಿ ಆ ಪ್ರೊಡಕ್ಷನ್ ಕಾಸ್ಟ್ ಇಲ್ಲಿ ಚೆಕ್ ಮಾಡಿ ಮ್ಯಾನೇಜರ್ ಆಗಲಿ ಸೂಪರ್ವೈಸರ್ ಆಗಲಿ ಅಕೌಂಟ್ಸ್ ಅವರು ಚೆಕ್ ಮಾಡಿ ಅದಕ್ಕೆ ಸ್ಕ್ಯಾನ್ ಮಾಡಿ ಕಳಿಸ್ತಾರೆ ಹೆಡ್ ಆಫೀಸಿಗೆ ಸರ್. ಸ್ಕ್ಯಾನ್ ಮಾಡಿ ಕಳಿಸಿದ್ಮೇಲೆ ನನಗೆ 3 ಡೇಸ್ ಒಳಗೆ ಆನ್ಲೈನ್ಲೇ ನನ್ನ ಅಕೌಂಟ್ಗೆ ದುಡ್ಡು ಬಂದ್ಬಿಡ್ತದೆ. ಈಗ ನನಗೆ ಭಾಸ್ಕರ್ ಹೇಳ್ತಾ ಇದ್ರು ಒಂದೊಂದ್ಸಲ ಈ ಫೀಡ್ ಏನೋ ಅಷ್ಟು ಗುಣಮಟ್ಟ ಸರಿ ಇಲ್ಲ ಅನಿಸಿದಾಗ ನಾವು ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗತ್ತೆ, ಕಂಪ್ನಿಯವ್ರು ಕೊಡೋದಲ್ಲದೆ ನಾವು ಒಂದು ತೂಕದ ಒಂದು ನಿರೀಕ್ಷೆಯಲ್ಲಿ ಸರಿಯಾಗಿ ನೋಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇನ್ನೊಂದಿಷ್ಟು ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗತ್ತೆ ಸರ್. ಫೀಡ್ ಅಂದ್ರೆ ಅವರು ಒಂದೊಂದ್ಸರಿ ಬರ್ಡ್ ರೈಟ್ ಅಂದ್ರೆ ಕೋಳಿ ರೇಟ್ ಜಾಸ್ತಿ ಇದ್ದಾಗ ಫೀಡ್ ಕ್ವಾಲಿಟಿ ಕೊಡ್ತಾರೆ, ಬರ್ಡ್ ರೈಟ್ ಡೌನ್ ಆದ್ರೆ ಫೀಡ್ ಕ್ವಾಲಿಟಿ ಕಡಿಮೆ ಮಾಡ್ತಾರೆ. ಆವಾಗ ಲಿಫ್ಟ್ ಆಗಿರೋ ಕೋಳಿಗೆ ಆ ಫೀಡ್ ಸಂಬಂಧಪಟ್ಟಿರ್ತದೆ, ಕ್ವಾಲಿಟಿ ಫೀಡ್ ಸಿಗ್ತದೆ. ಲಿಫ್ಟ್ ಆಗದೆ ಸಾಕಾಣಿಕೆ ಮಾಡ್ತಾ ಇರೋ ಕೋಳಿಗೆ ರೈಟ್ ಡೌನ್ ಆಗಿರ್ತದೆ, ಇದು ಕ್ವಾಲಿಟಿ ಕಡಿಮೆ ಕೊಡ್ತಾ ಇರ್ತಾರೆ ನಮ್ಗೆ. ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಗ್ರೋತ್ ಬರಬೇಕು ಅಂದ್ರೆ ದಪ್ಪ ಇಳುವರಿ ಬರಬೇಕು ನಮ್ಗೆ ರಿಸಲ್ಟ್ ನಿಲ್ಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ, ಹೊರಗಡೆಯಿಂದ ಮೆಡಿಸನ್ ತಗೊಳ್ತೀವಿ, ಗ್ರೋತ್ ಪ್ರಮೋಟರ್ ಗಳು ಯೂಸ್ ಮಾಡ್ತೀವಿ, ಗ್ರೋತ್ ಪ್ರಮೋಟರ್ ಯೂಸ್ ಮಾಡ್ತೀವಿ, ವಿಟಮಿನ್ಸ್ ಕ್ಯಾಲ್ಸಿಯಂ ವಿಟಮಿನ್ಸ್ ಮಿನರಲ್ಗಳನ್ನ ಯೂಸ್ ಮಾಡ್ತೀವಿ, ಮತ್ತೆ ಅದಕ್ಕೆ ಹೆಸರು ಕಾಳನ್ನ ಮೊಳಕೆ ಕಟ್ಟಿ ಕೊಡ್ತೀವಿ ಆಮೇಲೆ ಕುದುರೆ ಮಸಾಲೆ ಸೊಪ್ಪು ಕೊಡ್ತೀವಿ, ಈ ತರ ಕೊಟ್ಟು ಆ ಸಾಕಾಣಿಕೆನ ನಾವು ಅಭಿವೃದ್ಧಿ ಪಡ್ತೀವಿ. ಈಗ 45 ದಿವಸದಲ್ಲಿ ಅವರು ಅದನ್ನ ಲಿಫ್ಟ್ ಮಾಡಬೇಕು, ಮಾಡದೆ ಹೋದ್ರೆ ಅದು ನಿಮ್ಗೆ ಲಾಸ್ ಆಗ್ತದೆ ಸರ್. ನಮ್ಗೆ ನಮ್ಮ ಕೋಳಿ ಸಾಕಾಣಿಕೆ 40 ದಿನದಿಂದ 42 ದಿನ ಅಷ್ಟೇ ಸರ್ ನಮ್ದು, 42 ದಿನಕ್ಕೆ ಕೋಳಿ ಕ್ಲೋಸ್ ಆಗ್ಬೇಕು. 42 ದಿನ ಮೇಲೆ ಅವ್ರು ಎತ್ತಿದ್ರೆ ಫೀಡ್ ಜಾಸ್ತಿ ತಿಂತಾರೆ, ಬಾಡಿ ವೈಟ್ ಬರಲ್ಲ ಸರ್, ಅದು ನಿಮ್ಗೆ ನಷ್ಟ. ನಮ್ಗೆ ನಷ್ಟ ಆಗ್ತದೆ ಸರ್, ರೈತರಿಗೆ ನಷ್ಟ ಆಗ್ತದೆ. ಈಗ ನಿಮ್ ತಂದೆ ಕಾಲದಲ್ಲೂ ತಾತನ ಕಾಲದಲ್ಲೂ ಎಲ್ಲ ಹಿತ್ತಲಲ್ಲಿ ಕೋಳಿ ಸಾಕ್ತಾ ಇದ್ವಿ, ಏನು ಆಹಾರ ಈ ರೀತಿ ಎಲ್ಲ ಏನು ಕೊಡ್ತಿರ್ಲಿಲ್ಲ, ಆರೋಗ್ಯವಾಗಿ ಇರ್ತಿದ್ವು. ಈಗಲೂ ಸಹ ನಾಟಿ ಕೋಳಿಗಳು ಜನ ಅದನ್ನೇ ತಿನ್ನೋದಕ್ಕೆ ಬಯಸ್ತಾರೆ ಆಯ್ತಾ. ಈ ಕೋಳಿಗಳ ಸಾಕಾಣಿಕೆಯಲ್ಲಿ ಅದು ಆಹಾರವಾಗಿ ಉಪಯೋಗಿಸುವಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸುರಕ್ಷಿತ ಅಂತ ನಿಮ್ಗೆ ಅನ್ಸುತ್ತಾ? ನನ್ನ ಆತ್ಮ ಶುದ್ಧವಾಗಿ ಹೇಳ್ತೀನಿ ಸರ್, ತುಂಬಾ ಶುದ್ಧವಾಗಿದೆ ಸರ್, ಬಾಯ್ಲರ್ ಚಿಕನ್ ಶುದ್ಧವಾಗಿದೆ. ಯಾಕಂದ್ರೆ ಸಾಕಾಣಿಕೆ ಓನ್ ಸಾಕೋರು ಏನ್ ಮಾಡ್ತಾರೆ ಗೊತ್ತಿಲ್ಲ ಸರ್, ಕಂಪನಿಯವರು ಸಾಕಾಣಿಕೆಯಲ್ಲಿ ಆಂಟಿಬಯೋಟಿಕ್ ಯೂಸ್ ಮಾಡ್ತಾ ಇಲ್ಲ. ಆಂಟಿಬಯೋಟಿಕ್ ಇವಾಗ ಎಷ್ಟೋ ಜನ ಅಂತಾರೆ ಆಂಟಿಬಯೋಟಿಕ್ ಯೂಸ್ ಮಾಡ್ತಾರೆ, ಕೋಳಿ ಮಾಂಸ ತಿನ್ಬಾರ್ದು ಅದಕ್ಕೆ ಸೈಡ್ ಎಫೆಕ್ಟ್ ಆಯ್ತು ಈ ಸೈಡ್ ಎಫೆಕ್ಟ್ ಆಗ್ತದೆ ಅಂತ. ನಾನು ಮಟನ್ ತಿನ್ನೋದಿಲ್ಲ, ಮೀನ್ ತಿಂತೀನಿ, ಚಿಕನೇ ತಿನ್ನೋ ಸರ್ ನಾನು ಇವತ್ತು. ಯಾಕಂದ್ರೆ ಆ ಸೈಡ್ ಎಫೆಕ್ಟ್ ಇದ್ದಿದ್ರೆ ನಾನು ತಿಂತಾ ಇದ್ದಿತ್ತಲ್ಲ. ಕೋಳಿಲಿ ಯಾವ ಪ್ರಾಬ್ಲಮ್ ಇಲ್ಲ ಸರ್, ಶುದ್ಧವಾಗಿದೆ ಸರ್. ಇನ್ನು ಈ ಒಂದು ಶೆಡ್ ನಲ್ಲಿ ಎಷ್ಟು ಕೋಳಿ ಗೊಬ್ಬರ ಒಂದು ಬ್ಯಾಚ್ ನಲ್ಲಿ ನಿಮಗೆ ಸಿಗುತ್ತೆ ಸರ್? ನನಗೆ ಒಂದು ಶೆಡ್ಗೆ 5,000 ಕೋಳಿಗೆ 8 ಟ್ಯಾಕ್ಟರ್ ಗೊಬ್ಬರ ಸಿಗುತ್ತೆ ಸರ್. ಆ ಗೊಬ್ಬರ ಏನ್ ಮಾಡ್ತೀರಿ? ಆ ಗೊಬ್ಬರ ಶುಂಠಿಯವರು ಬಾಳೆಯವರು ಅಡಿಕೆಯವರಿಗೆ ತಗೊಂತಾರೆ ಸರ್. ನನಗೆ ನನ್ನ ಜಮೀನಿಗೆ ಸಾಕಾದಷ್ಟು ಬೇಕಾದಷ್ಟು ಇರ್ತದೆ, ಇರೋದ್ರಿಂದ ನಾನು ಅದನ್ನ ಮಾರಾಟ ಮಾಡ್ತೀನಿ ಸರ್. ಆ ಗೊಬ್ಬರನ ವ್ಯಾಪಾರನ ಹೊರಗಡೆ ಶುಂಠಿಯವ್ರಿಗೆ ಇಲ್ಲ ಬಾಳೆಯವ್ರಿಗೆ ವ್ಯಾಪಾರ ಮಾಡ್ತೀನಿ ಸರ್. ಮುಂಚೆನೆ ಹೇಳಿರ್ತಾರ ಅವರು? ಅವ್ರು ಮುಂಚೆನೆ ಹೇಳಿರ್ತಾರೆ ಸರ್, ಬಂದು ಹೇಳಿರ್ತಾರೆ. ಲಿಫ್ಟ್ ಮಾಡೋ ಟೈಮಲ್ಲಿ ಒಂದು ಟ್ಯಾಕ್ಟ್ರಿಗೆ 2,500 ರೂಪಾಯಿ ಹೆಂಗೆ ನಾವು ಗೊಬ್ಬರ ಮಾಡ್ತೀನಿ ಸರ್. ಅದು ಸಹ ಈ ಕೋಳಿ ಆದಾಯಕ್ಕೆ ಬರುತ್ತೆ? ಹೌದು ಸರ್, ಬರ್ತದೆ. ಅದನ್ನು ನೀವು ಲೆಕ್ಕಾಚಾರ ಇಟ್ಕೋತೀರಿ? ಹೌದು ಸರ್. ಈಗ ಹೇಳಿ, ಈಗ ನೀವು ಮತ್ತೆ ನಿಮ್ಮ ತಮ್ಮ ಭಾಸ್ಕರ್ ಶುರು ಮಾಡಿದಂತ ಸಂದರ್ಭ ಏನಿತ್ತು, ಈಗ ಯಾವ ರೀತಿಯ ಅಭಿವೃದ್ಧಿ ಏನೆಲ್ಲ ನಿಮಗೆ ಈ ಕೋಳಿ ಕೃಷಿಯಿಂದ ಸಿಕ್ಕಿದೆ? ಸರ್, ನಾನು ಈ ಕೋಳಿ ಸಾಕಾಣಿಕೆ ಬಂದಾಗ ಭಾರಿ ಕಷ್ಟದಿಂದ ಬಂದೆ, ಇವತ್ತು ಸಂತೋಷವಾಗಿದ್ದೀನಿ ಸರ್. ಇನ್ನು ಏನೆಲ್ಲ ಮಾಡಬಹುದು ಅಂತ ಅನಿಸುತ್ತೆ? ನನ್ನಿಂದ 4 ಜನಕ್ಕೆ ಉದ್ಯೋಗ ಕೊಡಬೇಕು ಅಂತ ಆಸೆ ಇದೆ ಸರ್. ಯಾವ್ಯಾವ ಸಂದರ್ಭದಲ್ಲಿ ವರ್ಷದಲ್ಲಿ ಎಲ್ಲಾ ತಿಂಗಳಲ್ಲೂ ನೀವು ಕೋಳಿ ಸಾಕಣೆ ಮಾಡ್ತಾ ಇರ್ತೀರಿ? 60 ದಿನ ಒಂದು ಬ್ಯಾಚ್ ಅಂದ್ರೆ 45 ದಿನ ಆದ್ಮೇಲೆ 15 ದಿನ ಕ್ಲೀನ್ ಮಾಡೋದು ಅದೆಲ್ಲ ಇರುತ್ತೆ. ಆ ತರ ನೋಡಿದ್ರೆ ಒಂದು 6 ಬ್ಯಾಚ್ ಅಂತೂ ನೀವು ಮಾಡೇ ಮಾಡ್ತೀರಿ. ಎಲ್ಲಾ ಕಾಲದಲ್ಲಿ ಮಳೆಗಾಲ ಆಗ್ಬೋದು, ಚಳಿಗಾಲ ಆಗ್ಬೋದು, ಕಾಲಕ್ಕೆ ತಕ್ಕಂಗೆ ಅವುಗಳ ಬೆಳವಣಿಗೆಯಲ್ಲಾಗ್ಲಿ ಅವುಗಳ ಸ್ವಭಾವದಲ್ಲಾಗ್ಲಿ ಬದಲಾವಣೆಗಳು ಏನೆಲ್ಲ ಇರುತ್ತೆ, ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ನೀವು ಅನುಸರಿಸ್ತೀರಿ? ಒಂದೇ ಸಮ ಅದರ ಬೆಳವಣಿಗೆ ಆಗಬೇಕು, ರೇಟ್ ಸಿಗಬೇಕು ಅನ್ನೋಂಗಿದ್ರೆ ಸರ್, ಮಳೆಗಾಲದಲ್ಲಿ ಸಾಕಾಣಿಕೆಗೋ ಚಳಿಗಾಲ ಸಾಕಾಣಿಕೆಗೋ ಬೇಸಿಗೆಗಾಲ ಸಾಕಾಣಿಕೆ ವ್ಯತ್ಯಾಸ ಇದೆ ಸರ್. ಮಳೆಗಾಲದಲ್ಲಿ ಸಾಕಾಣಿಕೆ ಮಾಡುವಾಗ ಫೀಡ್ಗೆ ಫಂಗಸ್ ಉತ್ಪತ್ತಿ ಆಗ್ತದೆ, ಅದನ್ನ ನಾವು ಫಂಗಸ್ ಉತ್ಪತ್ತಿ ಆಗದಂಗೆ ಫೀಡ್ನ ಫಸ್ಟ್ ಕಾಪಾಡ್ಕೋಬೇಕು, ಸ್ಟೋರೇಜ್ ಮಾಡ್ಕೋಬೇಕು. ಮತ್ತೆ ಮೆಡಿಸನ್ ಹಾಕುವಾಗ ಹೀಟ್ ಕೊಡೋದು, ಮೆಡಿಸನ್ ಹಾಕುವಾಗ ವಾಟರ್ ಲೆವೆಲ್ಲು, ನೀರು ಒಂದು ಸೆಕೆಂಡ್ಗೆ ನಿಪ್ಪಲ್ ಸಿಸ್ಟಮ್ ಅಲ್ಲಿ ಸರ್ 1 ನಿಮಿಷಕ್ಕೆ 120 ml ನೀರು ಬರಬೇಕು ಸರ್. ಮಳೆಗಾಲದಲ್ಲಿ 60-65 ನಿಲ್ಸ್ಕೊಂತೀವಿ ಮಳೆಗಾಲದಲ್ಲಿ. ಚಳಿಗಾಲದಲ್ಲಿ ತುಂಬಾ ಚಳಿ ಇರೋದ್ರಿಂದ ಕೋಳಿಯಲ್ಲಿ ಫೆದರ್ ಬರ್ತದೆ, ಫೆದರ್ ಅಂದ್ರೆ ಪುಕ್ಕ ಬಂದ್ಬಿಡ್ತದೆ, ಬೆಳವಣಿಗೆ ಕಡಿಮೆ ಆಗ್ತದೆ. ಆ ಫೀಡ್ ತಿನ್ನೋ ಮೇವಲ್ಲ, ಎನರ್ಜಿ ಅಲ್ಲ, ಚಳಿಗೆ ತನ್ನ ಬಾಡಿ ಹೀಟ್ ತಾಳಕ್ಕೆ ಹೊರಟೋಗ್ತದೆ, ಟೆಂಪರೇಚರ್ ಅದು ಹೀಟ್ ತಾಳಕ್ಕೆ ಹೊರಟೋಗ್ತದೆ ಚಳಿಗಾಲದಲ್ಲಿ. ಬೇಸಿಗೆಗಾಲದಲ್ಲಿ ಟೆಂಪರೇಚರ್ ಹೀಟ್ಗೆ ಎನರ್ಜಿನ ಬಾಯಿಂದ ಬಿಡ್ತದೆ ಸರ್, ತನ್ನ ಶಕ್ತಿನ ಬಾಯಿಂದ ಬಿಡೋದ್ರಿಂದ ಆವಾಗ ಕುಂಟಿ ವೆಯ್ಟ್ ಕಡಿಮೆ ಆಗ್ತದೆ ಸರ್. ಆವಾಗ ನಾವೇನ್ ಮಾಡ್ತೀವಿ, ಮಳೆಗಾಲಕ್ಕೆ ಯಾವ ತರ ಮೇಂಟೈನ್ ಮಾಡಬೇಕು, ಆವಾಗ ಕರ್ಟನ್ ಮೇಂಟೈನ್ ಮಾಡ್ತೀವಿ ಸರ್. ಅರ್ಧ ಕರ್ಟನ್ ಮಾಡಿ ಟೆಂಪರೇಚರ್ ಶೆಡ್ ಒಳಗೆ ಚಳಿ ಎಷ್ಟಿದೆ, ಆಕ್ಸಿಜನ್ ಕೊಡ್ಬೋದಾ, ಆಕ್ಸಿಜನ್ ಕೊಡೋದ್ ಬಾಡ್ವಾ, ಒಳಗೆ ಚಳಿ ಜಾಸ್ತಿ ಇದೆಯಾ ಅಂತ ಅಬ್ಸರ್ವ್ ಮಾಡ್ತೀವಿ ಸರ್. ಅದನ್ನ ಅದೇ ಆ ಕಾಲಕ್ಕೆ ತಕ್ಕಂಗೆ ಬದಲಾವಣೆಗಳನ್ನ ನೀವು ಮಾಡಬೇಕಾಗತ್ತೆ. ಬೇಕಾದಂತಹ ಆಹಾರ ಆಗ್ಬೋದು, ನೀರಾಗ್ಬೋದು. ಯಾವಾಗ ಅದು ಹೆಚ್ಚು ಆಹಾರವನ್ನ ಶರೀರದ ಪೋಷಣೆಗೆ ಅದು ಬಳಕೆ ಮಾಡುತ್ತೆ, ನೀವು ಆಹಾರವನ್ನು ಹೆಚ್ಚಿನ ಮಟ್ಟದಲ್ಲಿ ಕೊಡಬೇಕಾಗುತ್ತೆ, ಇಲ್ಲಾಂದ್ರೆ ಬೆಳವಣಿಗೆ ಬರೋದಿಲ್ಲ. ಅದೆಲ್ಲ ಸೂಕ್ಷ್ಮ ಎಲ್ಲ ನೀವು ಗಮನಿಸಬೇಕು. ಈಗ ಕಂಪನಿಯವರಿಂದ ನಿಮಗೆ ಈ ಒಂದು ಮರಿ ಕೊಡೋದು ಅಥವಾ ಬೇಕಾದಂತಹ ಫೀಡ್ ಕೊಡೋದು ಇದೆಲ್ಲ ಅಲ್ಲದೆ ಇನ್ನು ಯಾವ ಎಲ್ಲ ರೀತಿ ಮಾರ್ಗದರ್ಶನ ಸಿಗುತ್ತೆ ನಮಗೆ? ಹೊಸ ಹೊಸ ಅವರು ಲ್ಯಾಬಲ್ಲಿ ಏನು ಚೆಕ್ ಮಾಡಿರ್ತಾರೆ, ಪೇರೆಂಟ್ಸ್ ಬರ್ಡ್ ಅಲ್ಲಿ ಆಗಲಿ, ಅಲ್ಲಿ 250-300 ಕೋಳಿ ಮಡಿಗೆ ಅವರು ಟ್ರಯಲ್ ನೋಡಿರ್ತಾರೆ. ಈ ಈ ತರ ಸಾಕರೆ ಸಾಕಾಣಿಕೆ ಮಾಡಿದ್ರೆ ಅದ್ರ ಖರ್ಚು ವೆಚ್ಚ ಕಡಿಮೆ ಆಗ್ತದೆ, ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗ್ತದೆ, ಈ ತರ ಮೇಂಟೈನ್ ಮಾಡಿದ್ರೆ ಕಡಿಮೆ ಆಗ್ತದೆ ಅಂತ ಅವರು ಯೋಚನೆ ಮಾಡಿರ್ತಾರೆ. ಈ ಕೋಳಿ ಇಷ್ಟು ಗ್ರಾಮ್, ಈ ಏಜ್ಗೆ ಅಂದ್ರೆ 1 ದಿನಕ್ಕೆ ಇಷ್ಟೇ ಗ್ರಾಮು, 10 ದಿನಕ್ಕೆ ಇಷ್ಟೇ ಗ್ರಾಮು, 20 ದಿನಕ್ಕೆ ಇಷ್ಟೇ ಗ್ರಾಮ್ ಫೀಡ್ ತಿಂದ್ರೆ ಎನರ್ಜಿ ಇಷ್ಟು ಸಿಗ್ತದೆ, ನೆಕ್ಸ್ಟ್ ಕೋಳಿ ಬೆಳವಣಿಗೆ ಇಷ್ಟೇ ಗ್ರಾಮ್ ಬಾಡಿ ವೆಯ್ಟ್ ಬರಬೇಕು ಅಂತ ಅವರು ಕಂಪನಿಯವರು ಟ್ರಯಲ್ ಮಾಡಿ ಫಾರ್ಮರ್ಗಳಿಗೆ ರೈತರುಗಳಿಗೆ ಮಾಹಿತಿ ಕೊಡ್ತಾರೆ ಸರ್. ಅದ್ರ ಪ್ರಕಾರನೇ ಆಗ್ತಾ ಇದೆ ಸರ್. ಅಂದ್ರೆ ಕಷ್ಟ ಬೀಳ್ಬೇಕು. ಹೌದು ಸರ್. ಈಗ ನೀವು ಮತ್ತೆ ಭಾಸ್ಕರ್ ಇಬ್ಬರು ಫುಲ್ ಟೈಮ್ ಈ ಕೆಲಸನೇ ಮಾಡ್ಬೇಕಾಗುತ್ತೆ. ಇನ್ನು ಮನೆಯವರ ಬಗ್ಗೆ ಹೇಳಿ, ಅವರು ಹೇಗೆ ನಿಮ್ಮ ಕೃಷಿಯಲ್ಲಿ ನೆರವಾಗ್ತಾರೆ ಅಂತ ಸರ್? ಮನೆಯಲ್ಲಿ ಬೆಳಗ್ಗೆ ಎದ್ದು ನಮಗೆ, ನಾವು ಫಾರಂ ಹತ್ರ ನಾವು ಕೆಲಸ ಮಾಡೋಕೆ ಟೀ ಅಷ್ಟೇನೆ, ಟೀನೋ ಕಾಫಿನೋ ನಮ್ಗೆ ಕೊಟ್ಟು ಕಳಿಸ್ತಾರೆ ಸರ್. ನೆಕ್ಸ್ಟ್ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಮನೆ ಕೆಲಸ ಮುಗಿಸ್ಬಿಟ್ಟು ನಮ್ಮ ಜೊತೆ ನಮ್ಮ ಹೆಂಗಸರು ಬಂದು, ತಮ್ಮನ ಹೆಂಡತಿ ನನ್ನ ಹೆಂಡತಿ ಇಬ್ಬರು ಬಂದು ನಮ್ಮ ಜೊತೆ ಸಹಾಯ ಮಾಡ್ತಾರೆ ಸರ್. ಫಾರಂ ಕೆಲಸ, ಜಮೀನ್ ಕೆಲಸ ಎಲ್ಲದಕ್ಕೂ ಸಹಾಯ ಮಾಡ್ತಾರೆ ಸರ್ ನಮ್ಗೆ. ಭಾಸ್ಕರ್, ಈಗ ಇದಲ್ಲದೆ ಬೇರೆ ಕೃಷಿಯಲ್ಲೂ ನೀವು ತೊಡಗಿಸ್ಕೊಂಡಿದ್ದೀರಿ. ನೀವು ಹೇಳ್ತಾ ಇದ್ರಿ ಮಧ್ಯಾಹ್ನ 15 ದಿನ ನಮಗೆ ಟೈಮ್ ಸಿಗುತ್ತೆ, ಹಾಗಾಗಿ ಆ ಸಂದರ್ಭದಲ್ಲಿ ಒಂದಿಷ್ಟು ತರಕಾರಿ ಬೆಳೆಗಳನ್ನು ಹೇಳಿ, ಅದರ ಖರ್ಚು ವೆಚ್ಚ ಅದರಿಂದ ಹೇಗೆ ನಿಮಗೆ ಅನುಕೂಲ ಆಗ್ತಾ ಇದೆ ಅಂತ. ಮನೆ ಖರ್ಚಿಗೆ ಮೇಂಟೈನ್ ಆಗ್ತದೆ, ಹಾಲಿಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಅದಕ್ಕೆಲ್ಲ ಮೇಂಟೈನ್ ಆಗ್ತದೆ. ಗೊಬ್ಬರದ ಖರ್ಚು ಅಂತೂ ನಿಮಗಿಲ್ಲ? ಗೊಬ್ಬರದ ಖರ್ಚಿಲ್ಲ, ಅದು ಬೂಸಾರ್ ಆಗ್ತೀವಲ್ಲ ಅದಕ್ಕೆ ಹೋಗ್ತದೆ. ತರಕಾರಿ ಆಗೋದು, ಹಾಲು, ಗಾಡಿ ಪೆಟ್ರೋಲು, ನಮ್ಮ ಓಡಾಡೋಕೆ ಪೆಟ್ರೋಲು, ಇದಕ್ಕೆಲ್ಲ ಮೇಂಟೈನ್ ಆಗ್ತದೆ ತರಕಾರಿ. ಹಂಗಾಗಿ ಆ ಖರ್ಚು ವೆಚ್ಚಕ್ಕೆಲ್ಲ ಅನುಕೂಲ ಆಗ್ತದೆ. ದಿನನಿತ್ಯ ಖರ್ಚಿಗೆ ಮೇಂಟೈನ್ ಆಗ್ತದೆ ಸರ್ ಖರ್ಚು. ಈ ಕೋಳಿ ದುಡ್ಡಲ್ಲಿ ತೆಗ್ದಲ್ಲಿ ಹಾಕಂಗಿಲ್ಲ, ಆದ್ರೂ ಆ ತರಕಾರಿಲಿ ಮನೆ ತರಕಾರಿನೂ ಅದು ಆಗ್ತದೆ. 4 ಜನಕ್ಕೆ ಉದ್ಯೋಗ ಕೊಟ್ಟಂಗ ಹೋಗ್ತದೆ, ತರಕಾರಿನೂ ಆಗ್ತದೆ ಸರ್ ಮನೆಗೆ, ಖರ್ಚು ವೆಚ್ಚಕ್ಕೆ ಆಗ್ತದೆ. 350 ತೆಂಗಿನ ಸಸಿ ಹಾಕ್ಸಿದಿರಿ ಸರ್, ಅವು ಏನ್ ಫಲ ಬಿಡೋ ಅಂತದಲ್ಲಿ ಬರ್ತಾ ಇವೆ ಸರ್, ನಿರಂತರ ಆದಾಯ, ಅದರಿಂದ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ. ಈಗ ಭಾಸ್ಕರ್, ನಿಮ್ಮ ಮಾತನ್ನ ಬೇರೆಯವರು ಕೇಳ್ತಾ ಇರ್ತಾರೆ, ಈ ಅಣ್ಣ ತಮ್ಮಂದ್ರು ರಾಮ ಲಕ್ಷ್ಮಣ ರೀತಿ ನೀವೇನು ಈ ಒಂದು ಯಶಸ್ಸನ್ನ ಕಂಡಿದ್ದೀರಿ, ಈ ಅನುಭವಗಳು ನಮಗೂ ಒಂದಿಷ್ಟು ಇನ್ನಷ್ಟು ತಿಳ್ಕೊಳ್ಳೋಣ, ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಅನ್ನೋ ಒಂದು ಅಭಿಪ್ರಾಯನೂ ಇರುತ್ತೆ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ 3 ಸಾರಿ ಹೇಳಿ. 9743793704. ನನ್ನ ದೂರವಾಣಿ ಸಂಖ್ಯೆ 9743793704. ನನ್ನ ತಮ್ಮ ಭಾಸ್ಕರ್ ಅವರ ಸಂಖ್ಯೆ 8296182665. ಇನ್ನೊಂದು ಸರಿ ಕನ್ನಡದಲ್ಲಿ ಹೇಳ್ತೀನಿ, 8296182665. ಜನಾರ್ದನ್, ನೀವು ಕೆಲಸ ಸಿಗಲಿಲ್ಲ ಅಂತ ಸೈನಿಕರಾಗ ಕೊಡ್ರಿ, ಪೊಲೀಸ್ ಆಗ ಕೊಡ್ರಿ, ಅಥವಾ ಬೇರೆ ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೊರಟ್ರಿ, ಅದೇನೂ ಆಗದೆ ಇದ್ದಾಗ ತಮ್ಮನ ಜೊತೆ ಸೇರಿಕೊಂಡು ಈ ಭೂಮಿಯನ್ನು ಖರೀದಿ ಮಾಡಿದ್ರಿ, ಈ ತರ ಬದುಕನ್ನ ಕಟ್ಟಿಕೊಳ್ಳೋಣ ಅಂತ ಅನ್ನಿಸ್ತು ನಿಮಗೆ. ಪ್ರಾರಂಭದಲ್ಲಿ ನೀವು ಒಂದು ಅಂಗಡಿ ಇಟ್ರಿ, ಕೋಳಿ ಅಂಗಡಿ, ತಕ್ಕ ಮಟ್ಟಿಗೆ ಅದು ನಡೀತಾ ಇತ್ತು. ಆಮೇಲೆ ಅಂಗಡಿಗಿಂತ ನಾನು ಯಾಕೆ ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬಹುದು ಅಂತ, ಇನ್ನೂ ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ ಸರ್? ನಾನು ಹೈನುಗಾರಿಕೆ ಹಸು ಸಾಕಾಣಿಕೆನೂ ಮಾಡಿದ್ದೆ, ಕೋಳಿ ಜೊತೆ ನಾನು ಹಸು ಸಾಕಿದ್ದೆ. ಹಸು ಹೈನುಗಾರಿಕೆಯಲ್ಲಿ ನನಗೆ ಕೋಳಿ ಟೈಮು ಹಸು ಟೈಮು ಎರಡೂ ಒಂದೇ ಆಗ್ಬಿಟ್ಟಿತ್ತು. ಬೆಳಗ್ಗೆ ಎದ್ದು 4 ಗಂಟೆಗೆ ಹಾಲು ಕರಿಬೇಕು, ಮೇವು ಹಾಕ್ಬೇಕು, ಡೈರಿಗೆ ತೊಗೊಂಡೋಗಿ ಹಾಲು ಹಾಕ್ಬೇಕು. ಆ ಟೈಮ್ಲಿ ನಾನು ಕೋಳಿಗೆ ಹೀಟ್ ಕೊಡಬೇಕು, ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು, ಫೀಡ್ ಹಾಕಬೇಕು, ನೀರು ಹಾಕಿ, ಎರಡೂ ಟೈಮು ಒಂದೇ ಆಗಿದ್ದರಿಂದ ಒಂದು ಚಾಯ್ಸ್ ಮಾಡ್ಕೊಂಡೆ ಸರ್. ನಾನು ಆ ಹಸುನ ನಿಲ್ಲಿಸ್ದೆ, ಕೋಳಿನ ತಗೊಂಡೆ ಸರ್. ಅವಾಗ ಈಗ ಅವಕಾಶ ಸಿಕ್ಕರೆ ಹಸುನು ಮಾಡಬೇಕು ಅಂತ ಆಸೆ ಇದೆ. ಹಸುನು ಮಾಡಬೇಕು ಅಂತ ಆಸೆ ಇದೆ ಸರ್, ಮಾಡಕ್ಕೆ ಶಕ್ತಿ ಸಾಲ್ತಾ ಇಲ್ಲ, ಲೇಬರ್ ಸಿಗಲ್ಲ ಸರ್. ಈಗ ತಮ್ಮ ನಿಮ್ ಜೊತೆ ಇದಾರಲ್ಲ, ತಮ್ಮ ಇದ್ರು ಸರ್ ಕೋಳಿ ಸಾಕೋದೇ ಜಾಸ್ತಿ ಆಗುತ್ತೆ, ಕೆಲಸ ಜಾಸ್ತಿ ಆಗ್ತದೆ ಸರ್. ಇದನ್ನೇ ಅಂದ್ರೆ ನೀವಿಬ್ರು ಪೂರ್ಣ ಪ್ರಮಾಣದಲ್ಲಿ ಕೆಲಸದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ನಿಮ್ಗೆ ಅದು ಲಾಭದಾಯಕ ಅಂತ ಅನಿಸ್ತದೆ. ಇಲ್ಲ ಲೇಬರ್ ಇಟ್ಟೆ ನಾವು ಮಾಡಿಸ್ತೀನಿ ಅಂದಾಗ ಖರ್ಚನ್ನ ನಾವು ಯೋಚನೆ ಮಾಡಿ, ಖರ್ಚು ಸ್ವಲ್ಪ ಬರ್ತದೆ ಸರ್. ಲೇಬರ್ ಖರ್ಚು ಕೊಡ್ಬೇಕು, ಮತ್ತೆ ಲೇಬರು ಮೇಂಟೆನೆನ್ಸ್ ಚೆನ್ನಾಗಿ ಮಾಡಲ್ಲ. ಮೇಂಟೆನೆನ್ಸ್ ಅಂದ್ರೆ ಅವರು ಅಷ್ಟು ಸೂಕ್ಷ್ಮವಾಗಿ ಮಾಡಲ್ಲ, ಟೈಮ್ನೆ ನೋಡ್ತಾರೆ, ಬರೋ ಟೈಮ್ ಹೋಗೋ ಟೈಮ್ ನೋಡ್ತಾರೆ, ಬರ್ತು ಅವತ್ತು ದಿನ ಕಾಲ ಕಳೆದ್ರೆ ಸಾಕು. ನಮ್ಗೆ ಆ ತರ ಇಲ್ಲ, ನಮ್ ಜಾಗ ನಮ್ದೇ ಇರೋದ್ರಿಂದ ರಾತ್ರಿ 12 ಗಂಟೆ ಆದ್ರೂ ಮಾಡ್ಬೇಕು, 1 ಗಂಟೆ ಆದ್ರೂ ಮಾಡ್ಬೇಕು, 10 ಗಂಟೆ ಆದ್ರೂ ನಮ್ ಡ್ಯೂಟಿ ನಾವು ಮಾಡ್ಬೇಕು, ನಮ್ಮ ಕೆಲಸ ನಮ್ ಕರ್ತವ್ಯ ನಾವು ಮಾಡೇಬೇಕು. ಬಹಳ ಸಂತೋಷ, ನೀವಿಬ್ರು ನಿಮ್ಮ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಖಂಡಿತ ಇದು ಕಾರ್ಯಕ್ರಮ ಕೇಳ್ತಿರುವಂತವ್ರಿಗೆ ಅನುಕೂಲ ಆಗಿದೆ, ಅವ್ರಿಗೂ ಸಹ ಈ ರೀತಿಯ ಒಂದು ಪ್ರಯತ್ನಗಳಿಗೆ ಪ್ರೇರಣೆ ನೀಡುತ್ತೆ ಅಂತ ನಾವು ಭಾವಿಸ್ತೀವಿ. ನಮಸ್ಕಾರ. ನಮಸ್ತೆ. ಇದುವರೆಗೆ ಕೋಳಿ ಸಾಕಣೆ ಹಾಗೂ ಸಮಗ್ರ ಕೃಷಿಯ ಅನುಭವವನ್ನು ಕುರಿತು ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಹುರಳಿ ಕಾಮನಹಳ್ಳಿ ಹಂತದಲ್ಲಿ ಕೃಷಿಯಲ್ಲಿ ನಿರತರಾಗಿರುವ ಎನ್ ಭಾಸ್ಕರ್ ಹಾಗೂ ಎನ್ ಜನಾರ್ದನ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಎಸ್ ಸುಬ್ರಹ್ಮಣ್ಯ. ಆತ್ಮೀಯ ಕೇಳುಗರೆ, ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರಗಳು ಹಾಗೂ ಪ್ರಯೋಜನಗಳು ಈ ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕೃಷಿ ಅಧಿಕಾರಿ ಡಾಕ್ಟರ್ ಎಲ್ ಮಾಲತಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಈಗ ಅಪ್ಪಗೆರೆ ತಿಮ್ಮರಾಜು ಹಾಗೂ ಸಂಗಡಿಗರು ಹಾಡಿರುವ ಒಂದು ಜನಪದ ಗೀತೆಯನ್ನು ಕೇಳೋಣ. ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ ಹೂವೆ ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ ಹೂವೆ ಮಾತಾಡುತ್ತಾವೆ ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ ಸ್ವಾಮಿಯೇ ಬೈರುವ ಎದ್ದು ಬಯಲಿಗೆ ಬಂದ ಸ್ವಾಮಿಯೇ ಬೈರುವ ಎದ್ದು ಬಯಲಿಗೆ ಬಂದ ಮನುಷ್ಯಾನೆ ಹೂವೆ ಮಾತಾಡುತ್ತಾವೆ ಕಾವಿ ಕಮಂಡಲ ಧರಿಸ್ಯಾನೆ ಹೂವೆ ಮಾತಾಡುತ್ತಾವೆ ಕಾವಿಯ ಕಮಂಡಲ ದರ್ಶ್ಯಾನೆ ಬೈರುವ ನಾವೆದ್ದು ಕೈಯ ಮೂಗಿದೆವು ಹೂವೆ ಮಾತಾಡುತ್ತಾವೆ ನಾವೆದ್ದು ಕೈಯ ಮೂಗಿದೆವು ಹೂವೆ ಮಾತಾಡುತ್ತಾವೆ ಹೂವೆ ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ ಹೋಗಿ ಬೈರುವ ಏನ್ ಕೊಟ್ಟ ಗಂಗಂಗೆ ಒಳಗೋಗಿ ಬೈರುವ ಏನ್ ಕೊಟ್ಟ ಗಂಗಂಗೆ ವಾಲೆ ಬಂಗಾರ ವಾಳ ಲಂಚ ಹೂವೆ ಮಾತಾಡುತ್ತಾವೆ ವಾಲೆ ಬಂಗಾರ ವಾಳ ಲಂಚ ಹೂವೆ ಮಾತಾಡುತ್ತಾವೆ ವಾಲೆ ಬಂಗಾರ ಬಂದ ಅವರ ಕೋರಳಿಗೆ ಹೂವೆ ಮಾತಾಡುತ್ತಾವೆ ಕಟಿಬಂದ ಅವರ ಕೋರಳಿಗೆ ಹೂವೆ ಮಾತಾಡುತ್ತಾವೆ ಹೂವೆ ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ ಕಾಡಿನಲ್ಲಿರುವೋನೇ ಮಾತಾಡುತ್ತಾವೆ ಜೇನುಕ್ಕಿದಂಗೆ ಮಲಗೋನೆ ಹೂವೆ ಮಾತಾಡುತ್ತಾವೆ ಜೇನುಕ್ಕಿದಂಗೆ ಮಲಗೋನೆ ಬೈರುವ ಜ್ಞಾನ ನಮ್ಮ್ಯಾಲೆ ದಯವಿರಲಿ ಹೂವೆ ಮಾತಾಡುತ್ತಾವೆ ಹೂವೆ ಮಾತಾಡುತ್ತಾವೆ ಜೇನುಕ್ಕಿದಂಗೆ ಮಲಗೋನೆ ಹೂವೆ ಮಾತಾಡುತ್ತಾವೆ ಜೇನುಕ್ಕಿದಂಗೆ ಮಲಗೋನೆ ಬೈರುವ ಜ್ಞಾನ ನಮ್ಮ್ಯಾಲೆ ದಯವಿರಲಿ ಹೂವೆ ಮಾತಾಡುತ್ತಾವೆ ಜ್ಞಾನ ನಮ್ಮ್ಯಾಲೆ ದಯವಿರಲಿ ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ ಹೂವೆ ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ ನವಲೆ ಕುಣಿದಾಡುತ್ತಾವೆ ಜನಪದ ಗೀತೆಯೊಂದನ್ನು ಕೇಳಿದಿರಿ. ಈಗ ಮತ್ತೊಂದು ಗೀತೆ ಕೇಳೋಣ.